ಒಂದು ಜಿಲ್ಲೆ ಒಂದು ವಸ್ತುವಿನ ಏನು ಪ್ರೊಡಕ್ಟ್ ಇದೆಯಲ್ಲ, ಈ ಒಂದು ಪ್ರೊಡಕ್ಟ್ ಮಾಡೋ ಸಲುವಾಗಿ ನಮ್ಮ ಇಲಾಖೆಯಿಂದ ಹಲವಾರು ಸಹಾಯ ಸವಲತ್ತುಗಳು ಕೂಡ ಇದೆ. ಮೊದಲನೇದಾಗಿ ನಮ್ಮ ಒಂದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಪರವಾಗಿ ಸಣ್ಣ ಕೈಗಾರಿಕೆ, ಅತಿ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಈ ಕೈಗಾರಿಕೆಗಳನ್ನು ವಿಂಗಡಣೆ ಮಾಡುವಾಗ ಭಾರತ ಸರ್ಕಾರದ ಎಂಎಸ್ಎಂಇ ಆಯುಕ್ತಾಲಯದ ಪ್ರಕಾರ ಬಂಡವಾಳ ಹೂಡಿಕೆ ಆಧಾರದ ಮೇಲೆ ಅಪ್ಟು ಮೊದಲೇನಿತ್ತು ನಮ್ದು 25 ಲಕ್ಷ ಇರತಕ್ಕಂತ ಒಂದು ಘಟಕಗಳಿಗೆ ಅತಿ ಸಣ್ಣ ಘಟಕ ಅಂತ ಹೇಳ್ತಿದ್ದೆವು. ಈಗ ಅಪ್ಟು 1 ಕೋಟಿ ಒಂದು ಬಂಡವಾಳ ಇರತಕ್ಕಂತ ಕೈಗಾರಿಕಾ ಘಟಕಗಳಿಗೆ ನಾವು ಅತಿ ಸಣ್ಣ ಘಟಕ ಅಂತ ಕೇಳ್ತಾ ಇದ್ದೇವೆ, ಮತ್ತು 10 ಕೋಟಿವರೆಗೆ ಇನ್ವೆಸ್ಟ್ಮೆಂಟ್ ಇರತಕ್ಕಂತ ಘಟಕಗಳಿಗೆ ನಾವು ಸಣ್ಣ ಕೈಗಾರಿಕೆ ಅಂತ ಕರಿತಾ ಇದ್ದೇವೆ. ಅಲ್ಲಿಂದ 10 ಕೋಟಿಗಿಂತ ಹೆಚ್ಚಿಗೆ ಮತ್ತು 50 ಕೋಟಿಗಿಂತ ವರೆಗೆ ಬಂಡವಾಳ ಇರತಕ್ಕಂತ ಕೈಗಾರಿಕೆಗಳಿಗೆ ಮಾಧ್ಯಮ ಪ್ರಮಾಣದ ಕೈಗಾರಿಕೆ ಅಂತ ಕರಿತೀವಿ ನಾವು. 50 ಕೋಟಿಯಿಂದ ಅಪ್ಟು 250 ಕೋಟಿವರೆಗೆ ಇರತಕ್ಕಂತ ಬೃಹತ್ ಕೈಗಾರಿಕೆ, ಮೆಗಾ ಕೈಗಾರಿಕೆ ಅಂತ ಅದನ್ನವೆಲ್ಲ ಕರಿತಾ ಇದ್ದೀವಿ. ನಮ್ಮ ಒಂದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಮುಖ್ಯ ಪಾತ್ರ ಏನಪ್ಪ ಅಂತಂದ್ರೆ, ಒಂದು ಜಿಲ್ಲೆಯಲ್ಲಿ ಹೊಸದಾಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲು ಮುಂದೆ ಬರತಕ್ಕಂತ ಭಾವಿ ಉದ್ಯಮಿದಾರರಾಗಿರ್ಬೋದು ಅಥವಾ ರೈತ ಬಾಂಧವರೇ ಆಗಿರ್ಬೋದು, ಅವರಿಗೆ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲು ಹಲವಾರು ರಿಯಾಯಿತಿಗಳನ್ನು ನಮ್ಮ ಇಲಾಖೆಯಿಂದ ನಾವು ನೀಡ್ತಾ ಇದ್ದೀವಿ. ಪ್ರತಿಯೊಂದು ವರ್ಷ ನಮ್ಮ ಒಂದು ವಿವಿಧ ಕೈಗಾರಿಕೆಗಳಿಗೆ ಒಂದು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ನೀಡೋ ಸಲುವಾಗಿ 5 ವರ್ಷಕ್ಕೆ ಒಂದೊಂದು ಕೈಗಾರಿಕಾ ನೀತಿ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ 2020 ಮತ್ತು 2025 ಅಂತ ಹೇಳಿ ಒಂದು ಕೈಗಾರಿಕಾ ನೀತಿ ಇದೆ. ಆ ಒಂದು ಕೈಗಾರಿಕಾ ನೀತಿಯ ಪ್ರಕಾರ ಯಾವುದೇ ಒಂದು ಕೈಗಾರಿಕೆ ಘಟಕಗಳನ್ನು ಪ್ರಾರಂಭ ಮಾಡಲು ಬಯಸುವಂತಹ ಭಾವಿ ಉದ್ಯಮದಾರರಿಗೆ, ಸಪೋಸ್ ಈಗ ನಿಮ್ದು 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ದಲ್ಲಿ ಯಾವ್ದಾದ್ರು ಬ್ಯಾಂಕ್ ಇಂದ ನಿಮಗೆ ಸಾಲ ಮಂಜೂರಾತಿ ಮಾಡಿದ್ರೆ ಬ್ಯಾಂಕಿಗೆ ನೀವು ಮೋರ್ಟಗೇಜ್ ಮಾಡಬೇಕಾದ್ರೆ ಆ ಮೋರ್ಟಗೇಜ್ ಮಾಡಿಸಲು ಕೂಡ ನಮ್ಮ ಇಲಾಖೆಯಿಂದ ನಿಮಗೆ ಮುದ್ರಾಂಕ ಶುಲ್ಕ ವಿನಾಯಿತಿ ಪ್ರಮಾಣ ಪತ್ರ ನೀಡ್ತೀವಿ ನಾವು. ನಮ್ಮ ಇಲಾಖೆಯಿಂದ ಮುದ್ರಾಂಕ ಶುಲ್ಕ ವಿನಾಯಿತಿ ಪ್ರಮಾಣ ಪತ್ರ ಮಾಡಿದ ಬಳಕೆ ಅದು ಸಿಂಪಲ್ ಮೋರ್ಟಗೇಜ್ ಆಗಿರ್ಬೋದು, ಇಕ್ವಿಟೇಬಲ್ ಮೋರ್ಟಗೇಜ್ ಆಗಿರ್ಬೋದು, ಯಾವುದಕ್ಕೂ ತಾವು ಹಣ ಸಂದಾಯ ಮಾಡೋದು ಬೇಕಾಗಿಲ್ಲ. ಅಲ್ಲಿಂದ ನೀವು ಯಾವುದೇ ಒಂದು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಕೂಡ, ಸಪೋಸ್ ಈಗ ನೀವು ಭೂಮಿ ಖರೀದಿ ಮಾಡಿದ್ರು ಕೂಡ ಅಂಡರ್ ಸೆಕ್ಷನ್ 109 ದಲ್ಲಿ ಪರ್ಮಿಷನ್ ತಗೊಂಡು ಯಾವ್ದಾದ್ರೂ ನೀವು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಮಿಯನ್ನ ಪರ್ಚೇಸ್ ಮಾಡಿದ್ರು ಕೂಡ ಆ ಸಬ್ ರಿಜಿಸ್ಟರ್ ಆಫೀಸ್ ದಲ್ಲಿ ನೋಂದಣಿ ಮಾಡುವ ಸಲುವಾಗಿ ಮುದ್ರಾಂಕ ಶುಲ್ಕ ವಿನಾಯಿತಿ ಪ್ರಮಾಣ ಪತ್ರ ನಾವೆಲ್ಲ ನೀಡ್ತಾ ಇದ್ದೀವಿ. ಸಪೋಸ್ ಕೆಲವೊಂದು ದೊಡ್ಡ ದೊಡ್ಡ ಇಂಡಸ್ಟ್ರಿ ಇರ್ತಾರೆ, ಒಂದು ಸಣ್ಣ ಇಂಡಸ್ಟ್ರಿ ಅವರು 1 ಎಕರೆ ಆಗಿರ್ಬೋದು, 2 ಎಕರೆ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿ 1000 ಎಕರೆ 2000 ಎಕರೆ ಖರೀದಿ ಮಾಡಿದ್ರು ಕೂಡ ಅವರಿಗೆ ಭೂಮಿ ನೋಂದಣಿ ಮಾಡುವ ಸಲುವಾಗಿ ನಾವು ಸೆಕ್ಷನ್ 109 ದಲ್ಲಿ ಪರ್ಚೇಸ್ ಮಾಡಿದ್ರೆ ಅವರಿಗೆ ಮುದ್ರಾಂಕ ಶುಲ್ಕ ವಿನಾಯಿತಿ ಪ್ರಮಾಣ ಪತ್ರ ಅಂತ ಹೇಳಿ ನಾವು ನೀಡ್ತಾ ಇದ್ದೀವಿ. ಅಲ್ಲಿಂದ ಬಂಡವಾಳ ಹೂಡಿಕೆಯ ಸಹಾಯಧನ ಅಂತೇಳಿ, ಈ ಒಂದು ಯಾವುದೇ ಒಂದು ಈಗ ನಿಮ್ದು ಕೃಷಿ ಆಧಾರಿತ ಕೈಗಾರಿಕೆ ಆಗಿರ್ಬೋದು, ಕಾಟನ್ ಜಿನ್ನಿಂಗ್ ಅಂಡ್ ಪ್ರೆಸ್ಸಿಂಗ್ ಆಗಿರ್ಬೋದು, ರೈಸ್ ಮಿಲ್ ಆಗಿರ್ಬೋದು, ಯಾವುದೇ ಕೈಗಾರಿಕೆ ಆಗಿದ್ರು ಕೂಡ ಬಂಡವಾಳ ಹೂಡಿಕೆಯ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ಸಾಮಾನ್ಯ ವರ್ಗದವರಿಗೆ ಶೇಕಡ 25% ದಂಗ ಅಪ್ಟು 1 ಕೋಟಿವರೆಗೆ ನಾವು ಸಹಾಯಧನ ಮಂಜೂರು ಮಾಡಲಿಕ್ಕೆ ಆದೇಶ ಇದೆ. ಅಲ್ಲಿಂದ ಮಹಿಳಾ ಉದ್ಯಮಿದಾರರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕರು ಇವರಿಗೆಲ್ಲ ನಾವೇನ್ ಮಾಡ್ತೇವೆ 5% ಎಕ್ಸ್ಟ್ರಾ 1.5 ಕೋಟಿವರೆಗೆ ನಮ್ಮ ಇಲಾಖೆಯಿಂದ ನಿಮಗೆ ಸಹಾಯಧನ ಸಿಗ್ತದೆ. ಅಲ್ಲಿಂದ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದ ತಕ್ಷಣ ಪ್ರತಿ ತಿಂಗಳ ನಿಮ್ಗೆ ಏನಾಗ್ತದೆ, ಲೈಟ್ ಬಿಲ್ ಬರ್ತದೆ. ನೀವು ಬಿಲ್ ಅಲ್ಲಿ ನೋಡಿರ್ಬೇಕು 9% ಟ್ಯಾಕ್ಸ್ ಅಂತ ಹೇಳಿ ಕೊಡ್ತಾರ, ಆ ಟ್ಯಾಕ್ಸ್ ಕೂಡ ನಮ್ಮ ಇಲಾಖೆಯಿಂದ ವಿನಾಯಿತಿ ಪ್ರಮಾಣ ಪತ್ರ ನೀಡ್ತೀವಿ. ಜನರಲ್ ಕೆಟಗರಿ ಅವರಿಗೆ 7 ವರ್ಷವರೆಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳಾ ಉದ್ಯಮಿದಾರರು ಹಾಗೂ ಮಾಜಿ ಸೈನಿಕರು ಇದ್ರಪ್ಪ ಅಂದ್ರೆ ಅವರಿಗೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವರಿಗೆ 8 ವರ್ಷದವರೆಗೆ ನಿಮಗೆ ವಿದ್ಯುತ್ ಶಕ್ತಿ ತೆರಿಗೆ ವಿನಾಯಿತಿ ಪ್ರಮಾಣ ಪತ್ರ ಕೂಡ ನಾವು ನೀಡ್ತಾ ಇದ್ದೀವಿ. ಅಲ್ಲಿಂದ ಈ ಒಂದು ಪಾಲಿಸಿಯಲ್ಲಿ ನಿಮ್ಮ ಒಂದು ಬಿಲ್ಗಳಲ್ಲಿ ಏನು ಪ್ರತಿಯೊಂದು ಯೂನಿಟ್ಗೆ ಏನು ನೀವು ಸಬ್ಸಿಡಿಯನ್ನು ಕೊಡ್ತಾ ಇದೀವಿ ನಾವು. ಎಲೆಕ್ಟ್ರಿಸಿಟಿ ಪರ್ ಯೂನಿಟ್ 1 ರುಪೀ ಫಾರ್ ಎ ಪೀರಿಯಡ್ ಆಫ್ 3 ಇಯರ್ಸ್. ಸಪೋಸ್ ನೀವು ತಿಂಗಳ ಏನಾದರೂ ಒಂದೇ 1,000 ಯೂನಿಟ್ ಆಗಿರ್ಬೋದು, 1 ಲಕ್ಷ ಆಗಿರ್ಬೋದು, ಅಥವಾ 5 ಲಕ್ಷ ಯೂನಿಟ್ ಕೂಡ ಆಗಿದ್ರು ಕೂಡ ಪ್ರತಿಯೊಂದು ಯೂನಿಟ್ಗೆ ಕೂಡ ನಾವು 1 ರೂಪಾಯಿ ಸಹಾಯಧನ ಕೊಡ್ತಾ ಇದ್ದೀವಿ. ಅದನ್ನೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಉದ್ಯಮಿದಾರ ಇದ್ರಪ್ಪ ಅಂದ್ರೆ 2 ರುಪೀಸ್ ಪರ್ ಯೂನಿಟ್ ವರೆಗೆ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ ನಾವು. ಇದಲ್ಲದೆ ಕೂಡ ನಾವು ಈ ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ ನಮ್ಮ ಒಂದು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು ಅಥವಾ KSSRTCದಲ್ಲಿ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಉದ್ಯಮಿದಾರರು ಅಲ್ಲಿ ನಿವೇಶನ ಪರ್ಚೇಸ್ ಮಾಡಲಿಕ್ಕೆ ಆಸಕ್ತಿ ಇದ್ರೆ ಅವರಿಗೆ ಶೇಕಡ 75% ವರೆಗೆ ಕೂಡ ನಾವು ಸಬ್ಸಿಡಿ ನಮ್ಮ ಇಲಾಖೆಯಿಂದ ಸಿಗ್ತಾ ಇದೆ. ಅಲ್ಲಿಂದ ಈಗ ನಮ್ಮ ರಾಯಚೂರು ಜಿಲ್ಲೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್, 1 ಜಿಲ್ಲೆ 1 ವಸ್ತುವಿನಲ್ಲಿ ಮೆಣಸಿನಕಾಯಿಯನ್ನು ನಮ್ಮ ಸೆಲೆಕ್ಟ್ ಆಗಿದೆ. ಯಾಕಂದ್ರೆ ನಮ್ಮ ರಾಯಚೂರು ಜಿಲ್ಲೆ ದೇವದುರ್ ತಾಲೂಕು ನೋಡಿರ್ಬೋದು, ಎಲ್ಲ ನೋಡಿರ್ಬೋದು, ಮೆಣಸಿನಕಾಯಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಇವತ್ತಿನ ದಿವಸ ನಮ್ಮಲ್ಲಿ ಮೆಣಸಿನಕಾಯಿ ಆಧಾರಿತ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಲು ಹಲವಾರು ಅವಕಾಶಗಳಿದ್ದಾವೆ. ನೀವು ಈ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಆಗಿರ್ಬೋದು, ಇಲ್ಲಿ ನೀವು ಅಪ್ಲಿಕೇಶನ್ ಆನ್ಲೈನ್ ದಲ್ಲಿ ಹಾಕಿದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ದಲ್ಲಿ ಮುಂಚೆ 35% ಸಬ್ಸಿಡಿ ಇತ್ತು, ಈಗ ರಾಜ್ಯ ಸರ್ಕಾರದವರು ಕೂಡ ಅದಕ್ಕೆ 15% ಸಬ್ಸಿಡಿ ಹೆಚ್ಚಿ ಕೊಟ್ಟು ಅಷ್ಟು 50% ವರೆಗೆ ಸಹಾಯಧನ ಮಾಡಿದ್ದಾರೆ. ಸಪೋಸ್ ನೀವು ಇದು ಅಗದಿ ಮೈಕ್ರೋ ಇಂಡಸ್ಟ್ರಿ ಆಯ್ತು,

हर जोखिम से निकल कर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाएं कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ರಾಯಚೂರು ತಾಲೂಕಿನ ಗಿಲೇಸುಗುರು ಗ್ರಾಮದ ಪಿ ರಾಮು ಅವರ ತಂಬಾಕು ಬೆಳೆಯ ಅನುಭವಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದ ರೈತರು ರಾಯಚೂರು ತಾಲೂಕಿನ ಗಿಲ್ಲೇಸುಗೂರು ಗ್ರಾಮದ ಪಿ ರಾಮು ಅಂತೇಳಿ. ಇವರು ಯುವಕರು, ಸಣ್ಣ ರೈತರು. ಇವರು ಈ ಹಿಂಗಾರು ಬೆಳೆಗೆ ತಂಬಾಕನ್ನು ಹಾಕ್ಕೊಂಡಿದ್ದಾರೆ. ಟೊಬ್ಯಾಕೋ ಅಂತ ಕರಿತೀವಿ ನಾವು, ತಂಬಾಕು ಬೆಳೆಯನ್ನು ಹಾಕ್ಕೊಂಡು ಜೀವನವನ್ನು ಮಾಡ್ತಿದ್ದಾರೆ. ತಂಬಾಕು ಬೆಳೆ ಹೇಗೆ ಅನ್ನಿಸ್ತಾ ಇದೆ, ಯಾಕೆ ಹಾಕ್ತಿದ್ರು, ಎಷ್ಟು ಇಳುವರಿ ಬರ್ತಿದೆ, ಏನು ಮಾರ್ಕೆಟ್ ರೇಟ್ ಸಿಗ್ತಿದೆ, ಅದರ ಒಂದು ಬೇಸಾಯ ಕ್ರಮಗಳು ಹೇಗಿದ್ದಾವೆ, ಒಟ್ಟಿನಲ್ಲಿ ತಂಬಾಕು ಬೆಳೆಯ ಅನುಭವಗಳನ್ನು ಇವತ್ತು ನಮ್ಮ ಜೊತೆ ಅವರು ಹಂಚಿಕೊಳ್ತಿದ್ದಾರೆ ಪಿ ರಾಮು ಅವರು. ರಾಮು ಅವರ ಎಷ್ಟು ಎಕರೆ ಭೂಮಿ ಐತೆ ನಿಮ್ಗೆ? 4 ಎಕರೆ ಸರ್. 4 ಎಕರೆದಾಗ ಏನೇನು ಹಾಕ್ತೀರಿ? ಹತ್ತಿ ಹಾಕಿವಿ ಸರ್, ತಂಬಾಕು ಹಾಕಿವಿ ಅಷ್ಟೆ. 1.5 ಎಕರೆ ತಂಬಾಕು ಮತ್ತು 1.5-2 ಎಕರೆ ಹತ್ತಿ. ಹತ್ತಿ ಹತ್ತಿ ಹೆಂಗೆ ಬಂತು ರೀ ಇಳುವರಿ ಈ ಸಲ ರಾಮೂರ? 4 ಎಕರೆ 20 ಕ್ವಿಂಟಲ್ ಬಂದ ಸರ್. 4 ಎಕರೆ 20 ಕ್ವಿಂಟಲ್ ಅಂದರೆ 5 ಕ್ವಿಂಟಲ್ ಬಂತು ಎಕರೆಗೆ. ಲಾಭ ಇಲ್ಲ ಸರ್ ಈ ವರ್ಷ, ಏನು ಲಾಸ್ ಸರ್. ಎಲ್ಲ ಇಳುವರಿ ಕಡಿಮೆ ಆಯ್ತಲ್ಲ? ಕಡಿಮೆ ಆಯ್ತು. ಹುಳ, ಕೆಂಪು ಹುಳ ಬಿತ್ತು ಸರ್. ಫಸ್ಟ್ಗೆ ಹಿಡ್ದಿದ್ದು ಕಾಯಿ ಅಷ್ಟೇ, ಇನ್ನು ಹಿಂದಗಡೆ ಹಿಡ್ದಿದ್ದು ಎಲ್ಲ ಹುಳ ಬಿತ್ತು ಸರ್. ಕರ್ರಗಾಗ್ಬಿಟ್ಟು ಹುಳ ಆಗಿ ಸರ್. ಮತ್ತೆ ಮಳೆನೂ ಹತ್ಕೊಂಡ್ಬಿಡ್ತೆ ಹೇಗೆ? ಎಲ್ಲ ಮಳೆ ಏನಿಲ್ಲ ಸರ್, ಎಲ್ಲ ಹುಳ ಬಿದ್ದು ಹೋಯ್ತು ಸರ್. ಎಕರೆಗೆ 5 ಕ್ವಿಂಟಲ್ ಅಪ್ಪ ಅಂತಂದ್ರೆ ಕಡಿಮೆ, ನಿಮ್ಗೇನಿಲ್ಲ ಅಂತಂದ್ರೂ ಕೂಡ ಒಂದು 10-12 ಕ್ವಿಂಟಲ್ ಬಂತಪ್ಪ ಅಂತಂದ್ರೆ ಒಂದು ಗೀಟ್ತದ. ಹ್ಞೂ, ಏನಿಲ್ಲ ಸರ್, 8 ಕ್ವಿಂಟಲ್ ಅಂತ ಬರ್ಬೇಕು ಸರ್ ಒಂದು ಎಕರೆಗೆ. ಲಾಸ್ ಸರ್ ನಮಗೆ. ಅಂದರೆ ರೇಟು ಚಲೋ ಇತ್ತಲ್ಲ? ಅದು ಹೋಗಿದೆ ಸರ್. ಅದಕ್ಕೆ ತಂಬಾಕು ಹಾಕಿವಿ 1.5 ಎಕರೆ. ಇಲ್ಲಿ ತಂಬಾಕು ಪ್ರತಿ ವರ್ಷ ಹಾಕ್ತೀರಾ? ಇಲ್ಲ, ಇದೇ ವರ್ಷ ಫಸ್ಟ್ ಹಾಕಿದ್ದು ನಾವು. ಹ್ಞೂ, ಒಂದು 4-5 ವರ್ಷಕ್ಕಿಂತ ಹಾಕ್ತಿದ್ರು, ಆಗ ಹಾಕ್ಲಿಲ್ಲ ಅವಾಗ, ಇವಾಗ ಮತ್ತೆ ಹಾಕಿರ್ಬೇಕು. ಈ ವರ್ಷ ಹಾಕಿರಿ 1.5 ಎಕರೆ ಭೂಮಿಯಲ್ಲಿ ತಂಬಾಕು ಹಾಕಿರಿ. ತಂಬಾಕು ಹಾಕ್ಬೇಕಂತಂದ್ರೆ ಹೆಂಗೆ, ಅದನ್ನು ಪ್ರಾರಂಭದಲ್ಲಿ ಹೆಂಗೆ ಮಡಿಕೆ ಕುಂಟಿ ಅದನ್ನು ಹೆಂಗೆ ರೆಡಿ ಮಾಡ್ಬೇಕು ಭೂಮಿ? ಅದು ಮಡಿಕೆ ಓಡಿಸ್ಬೇಕು ಸರ್, ಟ್ರ್ಯಾಕ್ಟರ್ ಕೊಡೋ ಒಂದು ಬರೀ ಎತ್ತುಗಳು ಕೊಡೋಕೆ, ಮತ್ತೆ ಮಡಿಕೆ ಕೊಡೋಕೆ, ಮತ್ತೆ ಸಾಲ ಹೊಡಿಬೇಕು ಸರ್. ಅದು ದೊಡ್ಡ ಮಡಿಕೆ ಹಾಕಿಸಿ, ಟಿಲ್ಲರ್ ಹಾಕಿಸಿ, ಹರಗಿ ಚಲೋತ್ನಾಗಿ ಹದ ಮಾಡ್ಬೇಕು ಭೂಮಿಗೆ. ಹಾಂ, ಎಲ್ಲ ಮಾಡ್ಬೇಕು ಸರ್. ಅದು ಗೊಬ್ಬರ ಮೊದಲು ಹಾಕ್ತೀರ ಅಂತ, ತಿಪ್ಪೆ ಗೊಬ್ಬರ ಏನು, ಕುರಿ ಗೊಬ್ಬರ ಎಲ್ಲ? ಇಲ್ಲ, ಹೋದ ವರ್ಷದಾಗ ಹಾಕಿದ್ದು ಸರ್ ಅದಕ್ಕೆ. ಹ್ಞೂ, ತಿಪ್ಪೆ ಗೊಬ್ಬರ ಹಾಕಿದ್ದು. ಅನಂತರ ಈಗ ತಂಬಾಕು ಹಾಕ್ಬೇಕಂತೇಳಿ ಈಗ 3 ವರ್ಷದಿಂದ ಬಿಟ್ಟಿದ್ರಿ, ಈ ವರ್ಷ ಹಾಕಿರಿ, ಯಾಕೆ ಬಂತು, ಏನು ಹತ್ತಿ ಲಾಸ್ ಆತಂತ ಹಾಕಿರಿ ಹೇಗೆ? ಇಲ್ಲ ಸರ್, ಬೆಳೆ ಯಾವ ಇಲ್ಲ ಸರ್ ಇವಾಗ ಹಾಕೋದು. ಇಲ್ಲ, ಆಕಳು ಅವು ಜಾಸ್ತಿ ಆಗಿ ಕ್ಯಾಂಪ್ಲಿದ್ದ ಬರ್ತಾವೆ, ಬೆಳೆ ಎಲ್ಲ ತಿಂದು ಬರ್ತಾವೆ, ಏನಾಕಿದ್ರೆ ಲಾಭ ಇಲ್ಲ ಸರ್. ಅದು ಹೌದು, ದಂದಿಲಿ ಭಾಳ ಆಯ್ತು, ತೊಂದರೆ ಜಾಸ್ತಿ ಆಗಿದೆ ಸರ್. ಅದು ಅದಕ್ಕೆ ಇದು ಯಾವ್ದಾರ ಮುಟ್ಟಕ್ಕಲ್ಲ, ಅದಕ್ಕೆ ಇದು ಹಾಕಿವಿ ಸರ್. ಕುರಿ ಆಡು ಏನು ಮೇಯಂಗಿಲ್ಲ ಅದಕ್ಕೆ? ಅದಕ್ಕೆ ತಿನ್ನಂಗಿಲ್ಲ ಸರ್, ಕುರಿ ಏನು ತಿನ್ನಂಗಿಲ್ಲ. ಹ್ಞೂ, ಅದಕ್ಕೆ ಹಾಕಿವಿ ಸರ್. ಅದು ಅಂದರೆ ಬೀಜ ಹೆಂಗೆ ಹಾಕ್ಬೇಕು, ಊರ್ಬೇಕಾ, ಸಸಿ ಮಾಡಿ ಹಚ್ಬೇಕು, ಅದನ್ನ ಹೆಂಗೆ ಮಾಡಿ ಹಚ್ಬೇಕು ಸರ್? ಅದು ಮಡಿ ಹಾಕಿ ಇದ್ರಂಗೆ ಹಾಕ್ಬೇಕು ಸಸಿ ಮಾಡಿ. ನಾವು ಉಳ್ಳಾಗಡ್ಡಿ ತಪ್ಪಲ ಹೆಂಗೆ ಸಸಿ ಮಾಡ್ತೀವಿ ಅದ್ರಂಗೆ ಸಸಿ ಮಾಡ್ಬೇಕು. ಸಸಿ ಮಾಡ್ಬೇಕು, ಹಾಕ್ಬೇಕು ಸರ್. ಅದು ಒಂದು 25-30 ದಿನಕ್ಕೆ ಬರ್ತದೆ ಸರ್. ಸಸಿ 25-30 ದಿನಕ್ಕೆ ಅದು ಬೆಳೀತಪ್ಪ ಅಂತಂದ್ರೆ ಅವಾಗ ಉಳ್ಳಾಗಡ್ಡಿ ಹೆಂಗಿಸ್ತೀವಿ ತಪ್ಪಲ ಕಿತ್ತು ಹಚ್ಬೇಕು. ಕಿತ್ತು ಹಚ್ಬೇಕು ಸರ್. ಅದು ಅಂದರೆ ಏನು ಸಾಲಿನ ಸಾಲಿಗೆ ಅಥವಾ ಹೆಂಗೆ ಬೋದು ಮಾಡ್ತಿರೋ, ಸಣ್ಣ ಸಣ್ಣ ಮಡಿ ಮಾಡ್ತಿರೋ? ಸಣ್ಣ ಸಣ್ಣದು ಮೊನ್ನೆ ಮಡಿಕೆ ಕೂಡ ಓಡ್ಬೇಕು ಸರ್, ಎತ್ತುಗಳು ಮಡಿಕೆ ಕೂಡ. ನೀರು ಬಿಡೋಕೆ? ನೀರು ಬಿಡೋಕೆ ಮತ್ತೆ ಅಷ್ಟೇ ಬೋಜು ಮಾಡ್ಕೊಬೇಕು, ಮತ್ತೆ ಅಲ್ಲೊಂದು ಅಲ್ಲೊಂದು ಒಂದು 5-6 ಬಿಟ್ಟು ಮತ್ತೆ ಮಾಡಿ ಸಣ್ಣ ಸಣ್ಣ ಮಡಿ ಮಾಡ್ಕೋಬೇಕು, ನೀರು ಅದಾಗ ಬಿಡ್ಬೇಕು, ಅದ್ರಾಗ ಬಿಡ್ಬೇಕು. ಹೆಂಗೆ ಅದನ್ನು ಬೀಜ ಎಕರೆಗೆ ಎಷ್ಟು ಹೋಗ್ತದೆ, ಅದು ಎಷ್ಟು ಕೆಜಿ ಬೀಜ ನೀವು ಸಸಿ ಮಾಡೋಕೆ ಬೇಕಾಗ್ತದೆ? 1 ಕೆಜಿ ಆದರೆ ಒಂದು ಮಡಿಗೆ ಆಗ್ತದೆ ಸರ್. 1.5 ಎಕರೆಗಪ್ಪ ಅಂತಂದ್ರೆ ನಿಮ್ಗೆ ಎಷ್ಟು ಬೀಜ ಬೇಕಾಗ್ತವೆ? 1-2 ಕೆಜಿ ಸಾಕು ಸರ್. 1.5 ಎಕರೆಗೆ 2 ಕೆಜಿ ಬೀಜ ಬೇಕು ಸರ್. ಎಲ್ಲಿಂದ ತಂದ್ರಿ ಬೀಜ? ಅವರೇ ಕೊಡ್ತಾರೆ ಸರ್, ಕಂಪ್ನಿಯವರು ಅವರೇ ಕೊಡ್ತಾರೆ. ಅಂದರೆ ಅವರೇ ಬಂದು ನಿಮಗೆಲ್ಲ ಹಿಂಗೆ ಹಾಕ್ಬೇಕು ಹಿಂಗೆ ಹಚ್ಬೇಕು ಅಂತೇಳಿ ಬರ್ತಾರೆ ಅವಾಗ? ಅವರೇ ಬರ್ತಾರೆ, ಎಲ್ಲ ಕಂಪ್ನಿ ಅವರೇ ಕೊಡ್ತಾರೆ, ಎಲ್ಲ ದಾರ ಎಲ್ಲ ಅವರೇ ಕೊಡ್ತಾರೆ. ದಾರ ಪೋಣಿಸಕ ಗೊಬ್ಬರ ಸತೆ ಅವರೇ ಕೊಡ್ತಾರೆ, ನಾವು ತಗೊಳ್ಳಲ್ಲ ಸರ್. ಎಷ್ಟು ಖರ್ಚು ಆಗ್ತದ ನೀವು ಬರ್ಕೊಂಡು ಆಮೇಲೆ ಬೆಳೆ ಬಂದಾಗ ಅವ್ರು ಮುರ್ಕೊಂತಾರ ಆ ಕಡೆ. ಅಂದ್ರೆ ಹಾಕತ್ನಾಗ ರೇಟ್ ಫಿಕ್ಸ್ ಆಗಿರ್ತದ ಹೆಂಗೆ, ಒಂದು ಕ್ವಿಂಟಲ್ಗೆ ಇಷ್ಟು ರೇಟ್ ಅಂತ ಹೇಳಿ ಮೊದ್ಲೇ ಹೇಳ್ತಾರ ಅಥವಾ ಬೆಳೆ ಬೆಳೆದ ಮೇಲೆ ಹೇಳ್ತಾರ? ಬೆಳೆದ ಮೇಲೆ ಅಲ್ಲೇ ಹೇಳ್ತಾರ ಸರ್. ಇವಾಗ ನಿನ್ನೆ ಮೊನ್ನೆ ಹೋಗ್ಯಾವ ಅಂತ ಸರ್, 15,000 ರೂಪಾಯಿ ತನಕ ಹೋಗ್ಯಾವ ಅಂದ್ರ ಸರ್, ಮಿಡಿಗಲ್ ದಿನವರು ಆ ಕಡೆ ತುಳಿತಾರಲ್ಲ ಹೋಗ್ಯಾವ ಅಂತಾರ ಸರ್. ಉಚ್ಚಲ್ ದಿನ ಮಿಡಿಗಲ್ ದಿನ ಆ ಕಡೆ ಎಲ್ಲ ಭಾಳ ಮಾಡ್ತಾರ? ಭಾಳ ಮಾಡ್ತಾರ ಸರ್, ಅಲ್ಲಿ ಹೇಳಿದ್ರ ಸರ್ ಅಷ್ಟೇ. ಕ್ವಿಂಟಲ್ಗೆ 15,000 ರೂಪಾಯಿ ಮಾರ್ಕೆಟ್ ರೇಟ್ ಮೊನ್ನೆ ನಡೆದವ ಅಂತ ಸುದ್ದಿ ನಡೆದವ ಅಂತ ಅಂದರ, ನಾವೇನು ಹೋಗಿಲ್ಲ. ಅದು ಈಗ ನಾಟಿ ಮಾಡಿದ್ಮೇಲೆ ಎಷ್ಟು ದಿನದ ಮೇಲೆ ಅದು ಎಲೆಗಳು ಹರಿಯಾಕೆ ಬರ್ತಾವೆ ಸರ್? ಇನ್ನು 2 ತಿಂಗಳಾದಮೇಲೆ 3ನೇ ತಿಂಗಳಿಗೆ ಬರ್ತಾವೆ ಸರ್. 60 ದಿನ ಅಂದರೆ 60 ದಿನಕ್ಕೆ 2 ತಿಂಗಳಕ್ಕೆ ನಾವು ಎಲೆ ಕಟಾವು ಮಾಡೋಕೆ ಬಂದ್ಬಿಡ್ತಾವೆ. ಬಂದ್ಬಿಡ್ತಾವೆ ಸರ್, 1.5 ತಿಂಗಳ ಗ್ಯಾರಂಟು. 2 ತಿಂಗಳು ಅಂದರೆ ಮಸ್ತ್ ಆಯ್ತು ಅಷ್ಟೇ. ಎಕರೆಗೆ ಎಷ್ಟು ಖರ್ಚು ಬರ್ತದೆ ರೀ ಈಗ ಬೀಜದಿಂದ ಹಿಡ್ಕೊಂಡು ಲೇಬರ್ ಖರ್ಚಿಂದ ಹಿಡ್ಕೊಂಡು ಕಸ ಕಡ್ಡಿ ಅದು ಕಸ ಭಾಳ ಬರ್ತೇನೆ ಅದಕ್ಕೆ? ಕಸ ಏನಿಲ್ಲ ಸರ್ ಅದಕ್ಕೆ, ಕಸ ಬರೋಕ್ಕಲ್ಲ ಅದಕ್ಕೆ. ನಾವು 1 ಬಾರಿ ತೆಗೆದವ ಅಂದರೆ ಇನ್ನೊಂದು ಬಾರಿಗೆ ಕಸ ಇರೋಕ್ಕಲ್ಲ ಅದಕ್ಕೆ. ಕಸ ಬರಲ್ಲ? ಕಸದ ಎಣ್ಣೆ ಹೊಡಿಬೇಕು ಏನು ಲೇಬರ್ ಹಚ್ಚಿ ಹಾಕ್ಬೇಕು? ಇಲ್ಲ ಲೇಬರ್ ಕೊಡೋಕೆ. ಕಸದ ಎಣ್ಣೆದು ಹೊಡೆದ್ರೆ ಸರ್ ಇದು ಭೂಮಿ ಸತ್ತು ಇರೋಕ್ಕಲ್ಲ ಸರ್. ಅದು ಕೂಲಿ ಹಚ್ಚಬೇಕು. ಕೂಲಿ ಅವ್ರನ್ನ ಹಚ್ಚಿ ಕಸಿ ತೆಗೆದ್ಬೇಕು. ಒಂದೇ ಸಲಕ್ಕೆ ಕಸಗಳು ಕ್ಲಿಯರ್ ಆಗ್ತವ? ಕ್ಲಿಯರ್ ಆಗ್ತವ. ಇನ್ನೊಂದು ಬಾರಿಗೆಲ್ಲ ಮತ್ತೆ ನೀರು ಕಟ್ಟಿದ್ರೆ ಮುಚ್ಕೊಂಬಿಡ್ತಾವ ಅಲ್ಲ. ಮತ್ತೆ ಮೇಲ್ ಗೊಬ್ಬರ ಏನಾರ ಯೂರಿಯಾ ಡಿ ಎ ಪಿ ಏನಾರ ಮತ್ತೆ ಉಗ್ತೀರ ಮೇಲೆ? ಇಕ್ಬೇಕು ಸರ್, ಅವ್ರಿಗೆ ಕೊಡ್ತಾರ ಒಂದು ಚೀಲ ಅಷ್ಟೇ. ಹೆಚ್ಚಿಗೆ ಹಾಕ್ಬಾರ್ದು ಅದಕ್ಕೆ, ಹೆಚ್ಚಿಗೆ ಹಾಕಿದಂದ್ರೆ ಎಲೆ ಮತ್ತೆ ಅಡೆಲು ಬರ್ತಾವ, ಸಣ್ಣಗೆ ಬರ್ಬೇಕಂತ ಸರ್. ಅಂದರೆ ಲೆಕ್ಕಕ್ಕೆ ಸಣ್ಣಗೆ ಹಾಕೊಂತ ಹೋಗ್ಬೇಕು. ಹಾಂ ಅಷ್ಟೇ, 1 ಬಾರಿ ಗೊಬ್ಬರ ಹಾಕಿದ್ರೆ ಅಂದ್ರೆ ಅಷ್ಟೇ ಸರ್. ಈಗ ರಾಮ ಅವ್ರಿಗೆ ತಂಬಾಕು ಅಲ್ಲಲ್ಲಿ ಹೇಳೋದು ನಾನು ಕೇಳೀನಿ, ದೊಡ್ಡ ಎಲೆ ಇತ್ತಪ್ಪ ಅಂತಂದ್ರೆ ರೇಟ್ ಕಡಿಮೆ ಇರ್ತದೆ, ಒಂದು ಅಳತೆಗೆ ಇರ್ಬೇಕಂತ? ಅಷ್ಟೇ ಸರ್, ಸಣ್ಣಗಿರ್ಬೇಕು ದೊಡ್ಡ. ಇವಾಗ ಗೊಬ್ಬರ ಹಾಕಿ ನಮ್ಮ ಹೊಲದಾಗ, ಈ ಹೊಲದಾಗ ಗೊಬ್ಬರ ಹಾಕಿದ್ರೆ ಅಂದ್ರೆ ಮತ್ತೆ ಇಷ್ಟು ಎತ್ತರ ಹೋಗ್ತದೆ, ನಮ್ಮ ಎತ್ತರ ಹೋಗ್ತದೆ, ಹೈಟ್ ಬೆಳೆದು ಬಿಡ್ತದೆ. ಹಂಗೆ ಹಾಕೋದಿಲ್ಲ ಸರ್ ಗೊಬ್ಬರ. ಅಂದರೆ ಒಂದು ಅಳತೆಗೆ ನಾವು ಏನು ಎಲ್ಲಿ ತಿಂತೀವಲ್ಲ ನಾವು ತಿನ್ನೋ ಎಲ್ಲಿ ಆ ಸೈಜಿಗೆ ಇರ್ಬೇಕು? ಅಷ್ಟೇ ಇರ್ಬೇಕು ಸರ್. ಹೆಚ್ಚಿಗಿದ್ರೆ ಹಂಗಿದ್ರೆ ರೇಟ್ ಭಾಳ ಇರ್ತಾವೆ, ಇಲ್ಲಾಂದ್ರೆ ಕಡಿಮೆ ಆಗ್ತಾವೆ. ಈಗ 1.5 ತಿಂಗಳ 2 ತಿಂಗಳ ಆದಮೇಲೆ ಎಲೆಗಳು ಹರಿಯಕ್ಕೆ ಬರ್ತಾವೆ, ಹರಿದ ಮೇಲೆ ಅದನ್ನು ಮುಂದೆ ಹೆಂಗೆ? ಇವು ಪೋಣಿಸ್ಕೇಸಿ ಒಂದು ಕಟ್ಟಿಗೆ ಏಕ್ ಹಚ್ಕೇಸಿ ಕಟ್ಟು ಒಣಸ್ಬೇಕು ಅಲ್ಲಿ ಹಾಕಿನಿ. ಅಂದರೆ ಅಲ್ಲಿಂದ ದಾರ ಅಲ್ಲಿ ಕಟ್ಟಿಗೆ ಈ ಕಡೆ ಒಂದು ಕಟ್ಟಿಗೆ ಹಾಕಿ ದಾರ ಪೋಣಿಸಿ ಘಗ್ಗದಿಂದ ಗಟ್ಟಿ ಕಟ್ಟಿ ಒಣಸ್ಬೇಕು. ಒಣಸ್ಬೇಕು ಅದು ಒಂದು ಇವಾಗ ಬಿಸಿಲೈತಲ್ಲ ಒಂದು 10 ದಿನ ಆದ್ರೆ ಮುಗಿತು. ಬಿಸಿಲಾಗ ಒಣಸ್ಬೇಕು ಅಥವಾ ನೆಳ್ಳಗೆ ಒಣಸ್ಬೇಕು? ಇಲ್ಲ ಬಿಸಿಲಿಗೆ 8-10 ದಿನಕ್ಕೆ ಒಣಗಿಬಿಡ್ತು. ಹಾಂ 10 ದಿನಕ್ಕೆ ಆಗಿಬಿಡ್ತದೆ. ಮತ್ತೆ ಹೋಗಿ ಮನೆಗೆ ಹೋಗಿ ತಗೊಂಡೋಗಿ ಒಡ್ಡಿಗೆ ಇಡಬೇಕು. ಅಲ್ಲ ಪ್ಯಾಕಿಂಗ್ ಮಾಡೋದು ಹೆಂಗೆ? ಪ್ಯಾಕಿಂಗ್ ಮಾಡೋದು ಅವ್ರ ಬಾಕ್ಸ್ ಕೊಡ್ತಾರೆ, ಅವಾಗ ತುಳಿಬೇಕು. ಅದ್ರನ್ನ ಪುಡಿ ಆದ್ರೆ ನಡೀತದ? ಪುಡಿ ಆಗೋಕ್ಕಲ್ಲ, ಆಗ್ಬಾರ್ದು. ಹಂಗೆ ಎಲ್ಲಿ ಒಣಗಿದ ಮೇಲೆ ಪುಡಿ ಆಗ್ತದ? ಪುಡಿ ಹಾಕೋದಂದ್ರೆ ಸ್ವಲ್ಪ ನೀರು ಅದಕ್ಕೆ ಅದರಷ್ಟು ಮಾಡ್ಬೇಕು. ಹಂಗೆ ಹಂಗಾದ್ರೆ ಪುಡಿ ಆಗೋದಲ್ಲ. ಈಗ ರಾಮು ಅವರೇ, 1 ಎಕರೆಗೆ ಚಲೋ ತಂಬಾಕು ಬೆಳೀತಪ್ಪ ಅಂತಂದರೆ ಎಷ್ಟು ಕ್ವಿಂಟಲ್ ಇಳುವರಿ ಬರ್ಬೋದು? 7 ಕ್ವಿಂಟಲ್ ತನಕ ಬರ್ತದೆ ಅಂತ ಸರ್. ಅಂದರೆ ಬೆಳೆದ ರೈತರು ಹೇಳ್ತಾರ? ಹೇಳ್ತಾರ. ನಾವು ಈ ವರ್ಷ ಹೊಸದು ಹಾಕಿನಿ, ಹೋದ ವರ್ಷ 1 ಬಾರಿ ಹಾಕಿದ್ವಿ. ಒಂದು ಡಬ್ಬೆ ಬರ್ತಾವ ಸರ್, ಬಾಕ್ಸ್ ಕೊಡ್ತಾರ, ಆ ಬಾಕ್ಸ್ದಾಗ 30 ಕೆಜಿ ತುಳಬೇಕು. ಒಂದು ಬಾಕ್ಸಿಗೆ 30 ಕೆಜಿ ತುಳಿಬೇಕು ಅಷ್ಟೇ, 20-25 ಕೆಜಿ ಅಷ್ಟೇ ತುಳಬೇಕು. ಜಾಸ್ತಿ ತುಳಬಾರ್ದು ಅದಕ್ಕೆ. ಅಲ್ಲಿ ಇಲ್ಲಿ ಇಲ್ಲ ಅಂದರೆ ತೆಗೆದು ಬಿಡ್ತಾರೆ ಮತ್ತೆ ಕಂಪನಿದಾಗ, ಮತ್ತೆ ತೆಗೆದು ಇನ್ನೊಂದು ಬಾಕ್ಸ್ದಾಗ ಹಾಕಂತಾರ. ಈಗ ಆನಂತರ 1 ಎಕರೆಗೆ ಈಗ 8-15 ಕ್ವಿಂಟಲ್ಲು ಕೆಲವೊಬ್ಬರು ಬೆಳೆದಾರ ಅಂತ ಹೇಳಿದ್ರಿ. ಉದಾಹರಣೆಗೆ 1 ಎಕರೆ ತಂಬಾಕು ಸಸಿ ಮಾಡಿ ಹಚ್ಚಿದ ಮೇಲೆ ಕಟಾವು ಮಾಡಿ ಮಾರ್ಕೆಟಿಗೆ ಹೋಗುವವರೆಗೂ ಎಷ್ಟು ಖರ್ಚು ಬರ್ತದ್ರಿ? 1 ಎಕರೆಗೆ 30,000 ರೂಪಾಯಿ ಖರ್ಚು ಬರ್ತದೆ ಸರ್ ಅಷ್ಟೇ. ಅಂದರೆ 2 ಕ್ವಿಂಟಲ್ ತಂಬಾಕಿನ ಲೆಕ್ಕ ಖರ್ಚಿಗೆ ಹೋಗ್ತದೆ. ಅಂದರೆ ಮಿಕ್ಕಿದ್ದು ನಿಮ್ಗೆ ಲಾಭ? ಲಾಭ ಹೇಳ್ಕೊಳ್ಳಂತ ಒಂದು ಹುಳ ರೋಗ ಏನು ಬರಲ್ಲ ಅದಕ್ಕೆ? ಏನು ಬರೋದಿಲ್ಲ. ಅಂದರೆ ಜಿಗಿ ಬರ್ತದ, ಅವರು ಎಲ್ಲ ಎಣ್ಣೆ ಎಲ್ಲ ಅವ್ರಿಗೆ ಕೊಡ್ತಾರೆ ಕಂಪ್ನಿ. ಜಿಗಿ ಬರ್ತವೇನು? ಜಿಗಿ ಕರ್ರಾಗಿ ಜಿಗಿ ಬರ್ತದೆ. ಇವಾಗ ತೆಂಡೆಲ್ಲ ಬರ್ತವೆ. ಸರಿ, ಬಿಸಿಲು ಜಾಸ್ತಿ ಇರ್ಬೇಕಂದೆ? ಬಿಸಿಲು ಜಾಸ್ತಿ ಇರ್ಬೇಕು ಅದಕ್ಕೆ. ಅಂದರೆ ಇದು ಹಿಂಗಾರಿಗೆ ನೀವು ಯಾವಾಗ ನವಂಬರ್ ಡಿಸೆಂಬರ್ ಹಚ್ಬೇಕಾ ಹೆಂಗೆ ಅದನ್ನು? ಇವಾಗ ಅಲ್ಲ, ದಸರಾ ಬರ್ತದಲ್ಲ ಅವಾಗ ಸರ್, ಆವಾಗ ಹಚ್ಬೇಕು. ಅವಾಗಾದ್ರೆ ಬೆಳೆ ಬೇಸ ಬರ್ತವೆ. ದಸರಾಗ ಹಚ್ಬೇಕು? ಆವಾಗ ಅಂದರೆ ಬೇಸ ಹಚ್ಬೇಕು. ಅವಾಗ ನಿಮ್ಮದು ಏನಾದ್ರು ಎಲೆಗಳು ಕಟಾವು ನೋಡ್ದವ? ನಡ್ದವ ಸರ್, ಅರ್ಧ ಆಗ್ಯದ. ಇನ್ನೊಂದು ಮೊನ್ನೆ ಮೊನ್ನೆ ಆತಿತ್ತು ಸರ್, ಅದು ಅವು ಆ ಕಡೆ ಈ ಕಡೆ ಹೋದ್ವಿ. ದೇವ್ರಿಗೆ ಉರ್ಸಕ್ಕೆ ಹೋಗ್ಬಿಟ್ಟೇನು? ದೇವರು ಇದಾವಲ್ಲ. ಎಷ್ಟು ಬರ್ಬೋದು 1 ಎಕರೆಗೆ ನಿನ್ನ ಅಂದಾಜಿನ ಪ್ರಕಾರ ಇಳುವರಿ ತಂಬಾಕು ನಿಂದ ಎಷ್ಟು ಕ್ವಿಂಟಲ್ ಬರ್ಬೋದು? 1-10 ಕ್ವಿಂಟಲ್ ಬರ್ಬೋದು. ಹತ್ತಂದ್ರೂ ಕೂಡ ಈಗ 1.5 ಲಕ್ಷ ರೂಪಾಯಿ ನಿನಗೆ ಒಂದು 15,000 ರೂಪಾಯಿ ರೇಟ್ ಅಂದ್ರೆ? ಹಾಂ 15,000 ರೂಪಾಯಿ ಅಂದ್ರೆ ಮತ್ತೆ ಎಷ್ಟು ಇನ್ನೂ ಕಡಿಮೆ ಇರ್ಬೋದು. ಇನ್ನೂ ಎಷ್ಟು ಖರ್ಚು ಮಾಡಿ ಈಗ 1 ಎಕರೆ 1.5 ಎಕರೆಗೆ ಇಳುವರೆಗೂ? ನನ್ನ ಅದಕ್ಕೆ ಎಷ್ಟಾಗಿದೆ ಅಂದ್ರೆ ಒಂದು 10,000 ರೂಪಾಯಿ ಆಗಿದೆ ಸರ್, 1/2 ಎಕರೆಗೆ. 1/2 ಎಕರೆ ಇಟ್ಟಿನ ಒಂದು ಅದನ್ನ ಮಣ್ಣು ಇಟ್ಕೊಂಡು 1 ಎಕರೆ ಅದೊಂದು 20,000 ರೂಪಾಯಿ ಆಗಿದೆ. ಇಲ್ಲ ಸರಿ, 1 ಲಕ್ಷ ರೂಪಾಯಿ ಖರ್ಚಾಗಿದೆ ಇಬ್ಬರು ಸೇರಿ? 30,000 ರೂಪಾಯಿ ಆಗಿರ್ತದೆ ಸರ್. ಎಕರೆಗೆ 30,000 ರೂಪಾಯಿ ಖರ್ಚಾಗದ ಅಷ್ಟೇ. ಮಿಕ್ಕಿದ್ದು ನಿಮ್ಗೆ ಚಲೋ ಲಾಭ ಇದು. ಅದು ಕೂಲಿಯವ್ರು ನೀಡ್ಬೇಕು ಸರ್, ಅದಕ್ಕೆ ಅರೆದಂದ್ರೆ ಸ್ವಲ್ಪ ಕಷ್ಟ ಅದು. ಡೇಲಿ ಬೇಕಾ ಲೇಬರು? ಡೇಲಿ ಬೇಕು ಸರ್. ಮುಂಜೆ ಪದ್ದೆ ಮುಂಜಾನೆ ಬರ್ಬೇಕು ಸರ್, 6 ಗಂಟೆಗೆಲ್ಲ ಬರ್ಬೇಕು ಇಲ್ಲಿಗೆ, ಮತ್ತೆ 10 ಗಂಟೆಗೆಲ್ಲ ಬಿಟ್ಟು ಬಿಡ್ಬೇಕಾದ್ರೆ ಮತ್ತೆ ಅದು ದಾರ ಪೋಣಿಸ್ಬೇಕಾದ್ರೆ ಹರಿಬೇಕು, ಆಮೇಲೆ ಡಬ್ಬನ ತಗೊಂಡು ಪೋಣಿಸ್ಬೇಕು ಅದಕ್ಕೆ. ಸ್ವೀಜ್ ಕೊಡ್ತಾರೆ ಅವರು, ಪೋಣಿಸ್ಬೇಕು ಅದಕ್ಕೆ. ಡಬ್ಬ ಅಂತಂದ್ರೆ ಈಗ ಪ್ಲಾಸ್ಟಿಕ್ ಡಬ್ಬ ಇರ್ತದ ಏನು ತಗಡಿನ ಡಬ್ಬ ಇರ್ತಾವೆ? ತುಂಬತ್ನಾಗ ತುಂಬತ್ನಾಗ ಆಗಲ್ಲ ಸರ್, ಪ್ಲಾಸ್ಟಿಕ್ ಅಲ್ಲ ಅಟ್ಟ ಬರ್ತಾವಲ್ಲ ಸರ್, ಅವು ಬಾಕ್ಸ್ ಅವರೇ ಕೊಡ್ತಾರೆ ಎಲ್ಲ ಡಬ್ಬಿಗಳು ಅವರು. ಆಮೇಲೆ ಅವರು ಬಂದಾಗ ಹೋಗ್ಬೇಕು ಅಲ್ಲಿಗೆ. ಮತ್ತೆ ನೀರು ಬಿಡೋದು ದಿನ ಬಿಡ್ಬೇಕು ಅದನ್ನ? ನೀರೇನಿಲ್ಲ ಸರ್, 10 ದಿವಸಕ್ಕೊಂದು ಬರೀ 15 ದಿವಸಕ್ಕೊಂದು ಬರೀ ಕಟ್ಬೇಕು ಅದಕ್ಕೆ. ನೀರು ಹಂಗೆ ಬಿಟ್ಟರೆ ತಳ್ಳಗತ್ತವ ಆ ಎಲೆಗಳು, ದೊಡ್ಡೂ ಆಗಬಾರ್ದು ತೆಳ್ಳಗೂ ಆಗಬಾರ್ದು. ಒಂದು ಲೆಕ್ಕಕ್ಕೆ ಮೇಂಟೈನ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು ಸರ್ ಅದಕ್ಕೆ. ಅದಕ್ಕೇನು ಹರಿ ನೀರು ಬಿಡ್ಬೇಕು, ಕಾಲುವ ಮೂಲಕ ನೀರು ಬಿಡ್ಬೇಕು? ಹ್ಞೂ, ಕಾಲುವ ಮೂಲಕ ಬಿಡ್ಬೇಕು ಅಷ್ಟೇ. ನೀರು ಚಲೋ ಐತ್ರಿ ನಿಮ್ಮದು? ಏನು ಚಲೋ ಇಲ್ಲ ಸರ್, ನೀರು ಅಷ್ಟೊಂದು. ಬೋರದ? ಬೋರಾದ. ಅದು ಮತ್ತೆ ನೀರು ಏನು ಪರೀಕ್ಷೆ ಮಾಡ್ಸಿರನ? ಇಲ್ಲ ಸರ್, ಯಾ ಪರೀಕ್ಷೆ ಮಾಡಿಲ್ಲ ಸರ್. ಸಪ್ಪಗೈತಿನ ನೀರು? ಕುಡಿಯೋಕೆ ಬರೋದಲ್ಲ ಸರ್ ನೀರು, ಅವು ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಯಾವ ಸರ್. ಗೊಬ್ಬರ ಎಷ್ಟು ಚೀಲ ಹಾಕಿರಿ ಇಲ್ಲಿವರೆಗೂ? ನಾನೇನು ಗೊಬ್ಬರ ಹಾಕಿಲ್ಲ ಸರ್ ಅದಕ್ಕೆ, ಆವಾಗ ತಿಪ್ಪೆ ಗೊಬ್ಬರ ಹಾಕಿದ್ವಲ್ಲ, ನಾನು ಏನು ಹಾಕಿಲ್ಲ. ನಮ್ಮ ಮೇಲ್ಗೊಬ್ಬರವಾಗಿ ಏನಾರು ಉಗ್ರಿ ಅಂತೇಳಿ ಏನಾರು ಅವ್ರ ಕಂಪ್ನಿಯವ್ರು ಏನು ಹೇಳಿಲ್ಲನ? ಹೇಳಿ ಬೇಡ ಅಂತಾರೆ ಅವ್ರು ಸರ್. ಬೇಡ ಅಂತ ಅಂದ್ರೆ ಬಂದಿದ್ರು ಕಂಪ್ನಿಯವ್ರು ಬರ್ತಾನೆ, ಬೇಡ ಅಂತ ಆತ. ಮನೆಯಲ್ಲಿ ದನಕರುಗಳು ಟಗರು ಓತು ಮರಿ ಇಳು ಎತ್ತ ಇದಾವೆ ಸರ್? ಎರಡತ್ತದವ? ಇದಾವ ಸರ್. ಟ್ರ್ಯಾಕ್ಟ್ರಿ? ಟ್ರ್ಯಾಕ್ಟ್ರಿ ಗೀಟ್ರಿ ಏನಿಲ್ಲ ಸರ್. ಎಲ್ಲ ಹೊಲ ಮನೆ ಕೆಲಸ ಎತ್ತ ಮಾಡ್ತಾವ? ಎತ್ತ ಸರ್ ನಾವು, ಇದೆಲ್ಲ ಮಾಡೋದು ಎತ್ತೆ ನಮ್ಮ ಎತ್ತೆಗಳು. ಮಡಿಕೆ ಕುಂಟಿ ನಡ್ಬರ್ಕ ಎಡಿ ಅವು ಇವು ಎಲ್ಲ? ಎಲ್ಲ ಸರ್, ಇವು ತಾಟದಾಗ ಎಲ್ಲ ಇವೇ ಮಾಡ್ತಾವೆ ಎತ್ತುಗಳು. ಮತ್ತೆ ನಿಮ್ಮ ಎತ್ತುಗಳು ನಿಮ್ಮ ಹೊಲದಾಗ ಮಾಡ್ತಿರೋದು ಗಿಳಗಿಳಕ್ಕೆ ಬೇರೆ ಹೊಲಕ್ಕೆ ಏನಾರು ಬಾಡಿಗೆ ಹೋದ್ರಿ? ಬಾಡಿಗೆ ಹೋತು ಸರ್, ಬಾಡಿಗೆ ಹೋತು. ಬಾಡಿಗೆ ಏನದ್ರಿ ಒಂದು ದಿನಕ್ಕೆ? 1,000 ರೂಪಾಯಿ ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗಿ? ಇವಾಗ ಏನಿಲ್ಲ ಬೆಳೆ, ಇವಾಗ ಒಂದು 4 ತಿಂಗಳು ಇಲ್ಲ ಏನಿಲ್ಲ. ಸೀಸನ್ ಇದ್ದಾಗ ಗಿಳೆ ಬಾಡಿಗೆ ಸಿಗ್ತಾವ? ಬಾಡಿಗೆ ಸರ್, ಬಾಡಿಗೆ ಸಿಗ್ತಾವ. ದಿನಕ್ಕೆ 1,000 ರೂಪಾಯಿ? ದಿನ 1,000 ರೂಪಾಯಿ ಸರ್. ಅದನ್ನ ದಿನ ಚಲೋತ್ನಾಗಿ ದೇಗರ್ಕೆ ಮಾಡ್ಬೇಕು? ಸಂಜೆ ತಾನೇ ಹೊಡಬೇಕು ಮತ್ತೆ ಸರ್, 2 ಗಂಟೆ ತಾನೇ ಹೊಡಬೇಕು. ಮುಂಜಾನೆ 6 ಗಂಟೆಗೆ ಹೋದವರು. ಎಷ್ಟು ಬಿದ್ದು ರೀ ಎತ್ತಿಮು? ಅವಾಗ 45,000 ರೂಪಾಯಿ ಬಿದ್ದಿದ್ದು ಸರ್, ಇವಾಗ ಮಾರಿದ್ರೆ ಒಂದು 50-60 ಹೋತ ಸರ್. ಮತ್ತೆ ಹೊಲ ಮನೆ ಕೆಲಸ ನಡೀತದಲ್ಲ, ಮತ್ತೆ ನಿಮ್ಗೆ ಗಳೆ ನೋಡೋದು ಎಲ್ಲ ದನ ಇರ್ಬೇಕು ಮನೆ ಮುಂದೆ? ದನ ಇದಾವೆ ಸರ್, ದನ ಇದು ಸತ ಇದ್ದು ಸರ್ ಮಾರ್ಕೊಂಡ್ವಿ, ಎತ್ತುಗಳಷ್ಟೇ ಇಟ್ಕೊಂಡೇನೆ ಸರ್. ಮನೇಲಿ ಎಮ್ಮಿಗಿಮ್ಮಿ ಹೈನಕ್ಕೆ ಆಕಳು? ಆಕಳು ಏನಿಲ್ಲ ಸರ್, ಎಲ್ಲ ಮಾರಿದ್ವಿ. ಯಾಕ್ರಿ ಮತ್ತೆ ಗೊಬ್ಬರ ಬೆಳೆತಿತ್ತಲ್ಲ, ಮತ್ತೆ ಯಾಕೆ ಮಾರಿದ್ರು? ಮತ್ತೆ ಕಾಯವರಿಲ್ಲ ಸರ್ ಯಾರು ಮನೆಯಾಗ? ಇಲ್ಲ ಅಲ್ಲ, ನೀವು ಮಾಡ್ಬೇಕಲ್ಲ, ಎತ್ತಿನ ಜೊತೆ ಒಂದೆರಡು ಆಕಳು ಒಂದು ಎಮ್ಮಿ ಕಟ್ಕೊಂಡ್ರೆ ಗೊಬ್ಬರ ಆತದ ನಿಮ್ಮ ಹೈನ ಸಿಗ್ತದ? ಯಾರು ಕಳ್ಸ ಇವು ಎತ್ತುಗಳಿಗೆ ಹೋದ್ರೆ ಇವು ಇವು ಇವ್ರ ಸರ್, ಇವ್ರನ್ನ ಯಾರು ಮಾಡ್ಬೇಕು? ಮಾಡಿರಲ್ಲ ಅಂತ ಹೇಳ್ಬಿಟ್ಟು ತೆಗೆದು ಎರಡು ಎಷ್ಟೇ ಎರಡು ಎತ್ತಷ್ಟೇ ಮನೆ ಮುಂದೆ ಕಟ್ಕೊಂಡ್ರಿ? ಕಟ್ಕೊಂಡ್ವಿ ಸರ್. ಒಳ್ಳೇದು ರಾಮು ಅವರೇ, ಈ ವರ್ಷ ನಿಮ್ಮದು ಹತ್ತಿ ಇಳುವರಿ ಕಡಿಮೆ ಬಂದ್ರೂ ಕೂಡ ಏನು ತಂಬಾಕು ಹಾಕ್ಕೊಂಡಿರಿ, ಚಲೋತ್ನಾಗಿ ಇಳುವರಿ ಬರ್ತಾ ಇದೆ, ರೇಟನ್ನು ಕೂಡ ಚಲೋ ಐತೆ ಅಂತ ಹೇಳಕತ್ತೀರಿ. ಹೀಗೆ ಒಕ್ಕಲ್ತನ ಅಂತಂದರೆ ದನಕರುಗಳು ಬೇಕು, ಮಾಡೋರು ಬೇಕು, ಜೊತೆಗೆ ವಾತಾವರಣನೂ ಕೂಡ ನಮ್ಮ ಸಾಥ್ ಹಿಡಿಬೇಕು. ಹಿಂಗಾದಾಗ ರೈತನಿಗೆ ಲಾಭ ಆಗ್ತದೆ, ತಂಬಾಕು ಬೆಳೆ ಚೆನ್ನಾಗಿ ಇಳುವರಿ ಬರಲಿ, ಚಲೋ ರೇಟ್ ಸಿಗಲಿ. ನಿಮ್ಮ ಕೆಲವು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡು ರಾಮು ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಗಿಲೇಸುಗ್ರ ಗ್ರಾಮದ ಪಿ ರಾಮು ಅವರ ತಂಬಾಕು ಬೆಳೆಯ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ದರಗಳು, ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಮೊದಲಿಗೆ ಕಡಲೆಕಾಳು 4,160 ರೂಪಾಯಿಗಳಿಂದ 4,737 ರೂಪಾಯಿಗಳು, ಹತ್ತಿ 9,000 ರೂಪಾಯಿಗಳಿಂದ 10,200, ನೆಲಗಡಲೆ ಶೇಂಗಾ 4,069 ರೂಪಾಯಿಗಳಿಂದ 6,569 ರೂಪಾಯಿಗಳು, ಈರುಳ್ಳಿ 700 ರೂಪಾಯಿಗಳಿಂದ 2,135, ಭತ್ತ ರಾಜಹಂಸ 1,269, ಭತ್ತ ಸೋನಮಸೂರಿ 1,389 ರೂಪಾಯಿಗಳಿಂದ 1,649 ರೂಪಾಯಿಗಳು, ಸೂರ್ಯಕಾಂತಿ 4,680 ರೂಪಾಯಿಗಳಿಂದ 5,850 ರೂಪಾಯಿಗಳು, ಕೆಂಪು ತೊಗರಿ 4,141 ರೂಪಾಯಿಗಳಿಂದ 6,335 ರೂಪಾಯಿಗಳು, ಬಿಳಿ ತೊಗರಿ 4,569 ರೂಪಾಯಿಗಳಿಂದ 6,275 ರೂಪಾಯಿಗಳು. ಇನ್ನು ಲಿಂಗಸುಗೂರು ಮಾರುಕಟ್ಟೆ ದರಗಳು ಹೀಗಿವೆ. ಸಜ್ಜೆ 1,830 ರೂಪಾಯಿಗಳಿಂದ 2,220 ರೂಪಾಯಿಗಳು, ಕಡಲೆಕಾಳು 4,500 ರೂಪಾಯಿಗಳಿಂದ 4,850 ರೂಪಾಯಿಗಳು, ನೆಲಗಡಲೆ ಶೇಂಗಾ 5,200 ರೂಪಾಯಿಗಳಿಂದ 5,400 ರೂಪಾಯಿಗಳು. ಭತ್ತ 2,200 ರೂಪಾಯಿಗಳಿಂದ 2,320 ರೂಪಾಯಿಗಳು. ತೊಗರಿ 5,625 ರೂಪಾಯಿಗಳಿಂದ 6,000 ರೂಪಾಯಿಗಳವರೆಗೆ. ಇವು ಈ ದಿನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪೇಟೆ ದರಗಳು. ರೈತ ಬಾಂಧವರೇ, ಈಗ ಕುಷ್ಟಗಿಯ ಶರಣಪ್ಪ ಬನ್ನಿಗೋಳ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳೋಣ. ಸುರ ಲೋಕಕ್ಕೆ ತೋರುವ ಎನ್ನಯ ಮಾಥ ಭಾರತ ಸುರ ಎನ್ನಯ ಮಾಥ ಭಾರತ ಸುರ ಲೋಕಕ್ಕೆ ತೋರುವ ಎನ್ನಯ ಮಾಥ ಭಾರತ ಸುರ ಲೋಕಕ್ಕೆ ತೋರುವ ಎನ್ನಯ ಮಾಥ ಭಾರತ ಸುರ ಲೋಕಕ್ಕೆ ತೋರುವ ಎನ್ನಯ ಮಾಥ ಭಾರತ ಕಮಲಾವತಿಯ ನಗರ ಕಮಲಾವತಿಯ ನಗರ ಕಮಲಾವತಿಯ ನಗರ ವಿರೂಪಾಕ್ಷ ದೇವರ ಶಿಖರ ಭಾರತ ಸುರ ಲೋಕಕ್ಕೆ ತೋರುವ ಎನ್ನಯ ಮಾಥ ಭಾರತ ಸುರ ಲೋಕಕ್ಕೆ ತೋರುವ ಎನ್ನಯ ಮಾಥ ಭಾರತ ಸುರ ಲೋಕಕ್ಕೆ ತೋರುವ ಎನ್ನಯ ಮಾಥ ಭಾರತ ಸುರ ಲೋಕಕ್ಕೆ ತೋರುವ ಎನ್ನಯ ಮಾಥ ಕೇಳೋ ತಾತ ಕರೆಸಿದ ಪರಿ ಏನೋ ಜನತಾನೆ ಬೆಳೆನ್ನ ಮುಂದೆ ಕೇಳೋ ತಾತ ಕರೆಸಿದ ಪರಿ ಕೇಳೋ ತಾತ ಕರೆಸಿದ ಪರಿ ಏನೋ ಜನತಾನೆ ಬೆಳೆನ್ನ ಮುಂದೆ ಸರಸದಿ ನಾನಿದ್ದೆ ಅರಮನೆಯೋಳು ಸರಸದಿ ನಾನಿದ್ದೆ ಹರ್ಷದಿ ಎನ್ನನ್ನು ಕರೆಸಿದ ಪರಿಯೇನು ಹರ್ಷದಿ ಎನ್ನನ್ನು ಕರೆಸಿದ ಪರಿಯೇನು ಕೇಳ

ಕಾಂತನೇ ಕೇಳು ಓ